ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕೊಂಡ ಪ್ರಸಿದ್ಧ ಮೊದಲು ಸೇಫ್ಟಿ ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್ ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೇವಿನ ಬೆಳೆಗಳ ಮಹತ್ವ ಈ ಕುರಿತು ಡಾಕ್ಟರ್ ಸತ್ಯನಾರಾಯಣ ಕೆ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಡಾಕ್ಟರ್ ಸತ್ಯನಾರಾಯಣ ಅವರೇ ನಮಸ್ಕಾರ ಜಗದೀಶ್ ಅವರೇ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹೌದು ಜೊತೆಗೆ ಪಶುಪಾಲನೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೊಡಗಿದ್ದಾರೆ ಕುರಿ ಮತ್ತು ಮೇಕೆ ಇತ್ಯಾದಿಗಳು ಕೂಡ ಈಗ ಪಶುಪಾಲನೆಗೆ ಒಂದು ಮೂಲಭೂತವಾದ ಅವಶ್ಯಕತೆ ಅಂದರೆ ಈ ಆಹಾರವನ್ನು ಒದಗಿಸುವಂಥದ್ದು ಹೌದು ಪಶುಗಳಿಗೆ ಸರಿಯಾದಂಥ ಮೇವನ್ನು ಒದಗಿಸುವಂಥದ್ದು ಬಹಳ ಮುಖ್ಯವಾದಂಥ ನಿರ್ವಹಣಾ ಕ್ರಮ ಅಂತ ಹೇಳ್ಬೋದು ನಿಜ ಈ ಮೇವು ಬೆಳೆಯುವಂಥ ಪ್ರದೇಶ ಕೂಡ ಇವತ್ತು ಅಷ್ಟೇನು ಹೆಚ್ಚಿಲ್ಲ ಅಂತ ಹೇಳ್ಬೋದು ಹೌದು ಇದು ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಕ್ಷೇತ್ರ ಅಂತ ಹೇಳ್ಬೋದು ಆದರೆ ಈ ನಮ್ಮ ಜಾನುವಾರುಗಳಿಂದ ನಮಗೆ ಸಿಗ್ತಾ ಇರುವಂಥ ಒಂದು ಅನುಕೂಲಗಳನ್ನು ನೋಡಿಕೊಂಡ್ರೆ ಇದಕ್ಕೆ ನಾವು ವಿಶೇಷವಾದ ಒಂದು ಮಹತ್ವವನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಬಹುದು ಖಂಡಿತವಾಗಿ ಹೌದು ಆದ್ದರಿಂದ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಿಗಾಗಿ ಮೇವನ್ನು ಬೆಳೆಯೋದರ ಪ್ರಾಮುಖ್ಯತೆ ಮುಖ್ಯವಾಗಿ ಮಳೆಗಾಲದಲ್ಲಿ ಯಾವ್ಯಾವ ಮೇವಿನ ಬೆಳೆಗಳನ್ನು ಅವರು ಬೆಳ್ಕೊಂಡು ಅವರ ಒಂದು ಹೈನುಗಾರಿಕೆ ಮತ್ತು ಪಶುಪಾಲನೆಯನ್ನು ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಪ್ರಾರಂಭದಲ್ಲಿ ಈ ಮಳೆಗಾಲದಲ್ಲಿ ಮೇವು ಬೆಳೆಯೋದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರ ಜಗದೀಶ್ ಅವರೇ ನಮ್ಮ ರೈತ ಬಾಂಧವರು ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಒಟ್ಟು ಆಹಾರ ಧಾನ್ಯ ಬೆಳೆಯುವಂಥ ಪ್ರದೇಶ ಏನಿದೆ ಅದರಲ್ಲಿ ಶೇಕಡ 4% ಮಾತ್ರ ಮೇವನ್ನು ಬೆಳೀಲಿಕ್ಕೋಸ್ಕರವಾಗಿ ಮುಡುಪಾಗಿಟ್ಟಿದ್ದಾರೆ ಅಂದರೆ ವಿಶೇಷವಾಗಿ ಮೇವನ್ನು ಬೆಳೆಯುವಂಥದ್ದು ಹೌದು ಯಾಕೆಂದರೆ ಇದರ ಪ್ರಮಾಣ ಇಷ್ಟು ಕಡಿಮೆ ಇರೋದ್ರಿಂದ ಬೇಸಿಗೆ ಸಮಯದಲ್ಲಿ ನಾವು ಜಾನುವಾರುಗಳಿಗೆ ಯಾವುದೇ ರೀತಿಯ ಮೇವು ಕೊಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ ಆಹಾರ ಧಾನ್ಯಗಳ ಉಳಿಕೆ ಆಹಾರವನ್ನು ನಾವು ಕೊಟ್ಟು ಅವುಗಳ ಮೂಲಕವಾಗಿ ಪಶುಪಾಲನೆ ಮಾಡುವಂಥದ್ದು ನಮ್ಮ ಪದ್ಧತಿ ಆದರೆ ಆಹಾರ ಧಾನ್ಯವೇ ಬೆಳೆದೇ ಇರುವ ಸಂದರ್ಭದಲ್ಲಿ ಪಶುಗಳಿಗೆ ಯಾವುದೇ ರೀತಿಯ ಆಹಾರ ಸಿಗುವಂಥ ಸಂದರ್ಭ ಇರೋದಿಲ್ಲ ಅದರಲ್ಲೂ ವಿಶೇಷವಾಗಿ ಹಸಿರು ಮೇವಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊರತೆಯನ್ನು ಎದ್ದು ಕಾಣ್ತಾ ಇದ್ದೆ ನಾನು ಈ ಕಾರಣದಿಂದ ಈಗೇನು ನಾವು ಮಳೆಗಾಲ ಪ್ರಾರಂಭ ಆಗ್ತದೆ ಜೂನ್ ಜುಲೈ ತಿಂಗಳಲ್ಲಿ ರೈತರು ಸ್ವಲ್ಪ ಮಟ್ಟಿನ ಗಮನ ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜಾನುವಾರುಗಳಿಗೆ ಬೇಕಾಗುವಂಥ ಮೇವನ್ನು ಬೆಳೆಯುವ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಮತ್ತು ಇದು ಅವಶ್ಯಕತೆ ಕೂಡ ಇದೆ ಈಗ ಮುಖ್ಯವಾಗಿ ಈ ಒಂದು ಮಳೆ ಆಶ್ರಯದಲ್ಲಿ ಉತ್ತಮವಾದಂಥ ಇಳುವರಿ ಕೊಡುವಂತಹ ಈ ಮೇವಿನ ಹುಲ್ಲುಗಳು ಮತ್ತು ಅವುಗಳ ಒಂದು ತಳಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ ಸಾಮಾನ್ಯವಾಗಿ ನಮ್ಮ ರೈತರಿಗೆ ನೀರಾವರಿ ಪ್ರದೇಶದಲ್ಲಿ ಈ ನೇಪಿಯರ್ ಮತ್ತು ಅದರ ಬೇರೆ ಬೇರೆ ಜಾತಿಯ ಹುಲ್ಲುಗಳನ್ನು ಬೆಳೆಯುವಂಥದ್ದು ಗೊತ್ತೇ ಇದೆ ಮೇವಿನ ಜೋಳ ನಮ್ಮ ಏನು ಹಸುವಿನ ಆಹಾರಕ್ಕೋಸ್ಕರ ಬೆಳೀತಾರೆ ಅವನ್ನೆಲ್ಲ ಬೆಳೆಯುವಂತ ಪದ್ಧತಿ ಗೊತ್ತೇ ಇದೆ ಮೇವಿನ ಮುಸ್ಕಿನ ಜೋಳ ಇರ್ಬೋದು ಅಥವಾ ಮೇವಿನ ಜೋಳ ಇರ್ಬೋದು ಈ ಬೇರೆ ಬೇರೆ ರೀತಿಯ ಅದರ ಹೈಬ್ರಿಡ್ ತಳಿಗಳನ್ನು ಕೂಡ ಬೆಳೆದು ಆಹಾರ ಪೂರೈಸುವಂತ ಪದ್ಧತಿ ಅವ್ರಿಗೆ ಗೊತ್ತೇ ಇದೆ ಜೊತೆಗೆ ಈ ಅನೇಕ ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ್ ಬೆಳೆಯಾಗಿ ಕೂಡ ಅನೇಕ ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನಿಜ ಯಾಕೆಂದ್ರೆ ಸಾಕಷ್ಟು ಅಲ್ಲಿ ಸ್ಥಳ ಇದ್ದೇ ಇರುತ್ತೆ ಹೌದು ಅಂತಹ ಒಂದು ಸ್ಥಳದಲ್ಲಿ ಸ್ವಲ್ಪ ನೆರಳಿದ್ರು ಕೂಡ ಹೌದು ಈ ಮೇವಿನ ಬೆಳೆಗಳನ್ನು ನಾವು ಬೆಳಕಬಹುದು ಹೌದು ಆದರೆ ನಮಗೆ ಇವತ್ತು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಎಲ್ಲಿ ಮಳೆ ಕಡಿಮೆ ಇದೆ, ಸ್ವಲ್ಪ ಬರಪೀಡಿತ ಪ್ರದೇಶ ಇದೆ, ಅಂತ ಪ್ರದೇಶದಲ್ಲಿ ನಾವು ಹೇಗೆ ಮೇವನ್ನು ಮಾಡ್ಕೊಬೇಕು, ಈ ಒಂದು ಕಾರಣದಿಂದ ಕಡಿಮೆ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ಪ್ರದೇಶಗಳಲ್ಲಿ ಯಾವ ರೀತಿಯ ಹುಲ್ಲುಗಳನ್ನು ಬೆಳೆಯಬೇಕು, ವಿಶೇಷ ಜೋಗು ಇರ್ಬೋದು ಅಥವಾ ಕೊಳಚೆ ನೀರು ಅಂತ ಒಂದು ಸಾಮಾನ್ಯ ಸ್ಥಿತಿ ಇದ್ರು ಕೂಡ ಅಲ್ಲೂ ಕೂಡ ಚೆನ್ನಾಗಿ ಮೇವನ್ನ ಬೆಳೆಯುವಂತ ನಮ್ಗೆ ಅವಕಾಶಗಳಿದಾವೆ. ಆ ದಿಕ್ಕಿನಲ್ಲಿ ನಮ್ಮ ರೈತರು ಗಮನ ಕೊಟ್ಟಾಗ ವರ್ಷಕ್ಕೊಂದು 7-8 ಬಾರಿಯಾದ್ರೂ ಕುಯಿಲಿ ಬಂದು ಅಗತ್ಯ ಇರುವಷ್ಟು ಹಸಿರು ಮೇವನ್ನು ತುಂಬಿಸುವಂತ ಒಂದು ಪ್ರಯತ್ನ ನಾವು ಮಾಡಬಹುದಾಗುತ್ತೆ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಮಸ್ಯಾತ್ಮಕ ಮಣ್ಣುಗಳು ಇದಾವೆ, ಹೌದು, ಅಲ್ಲೂ ಕೂಡ ಮೇವಿನ ಬೆಳೆಗಳನ್ನು ಬೆಳಕೋ ಖಂಡಿತ ಬೆಳಿಬಹುದು. ಜೌಗ ಆಗ್ಬೋದು, ಚೌಳ ಆಗ್ಬೋದು, ಅಂತ ಪ್ರದೇಶಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುವಂತ ಅನೇಕ ಹುಲ್ಲು ವಿಧಗಳಿದಾವೆ. ವಿಶೇಷವಾಗಿ ರೋಡ್ಸ್ ಗ್ರಾಸ್ ಅನ್ನ ನಾವು ಕೇಳಿದೀವಿ, ಹೌದು, ಇದು ಬಹುವಾರ್ಷಿಕ, ಒಮ್ಮೆ ನೀವು ಅದನ್ನ ನೆಟ್ರೆ ಸುಮಾರು 5-6 ವರ್ಷಗಳವರೆಗೆ ಅದ್ರ ಕಟಾವು ಮಾಡ್ತಾನೆ ಹೋಗ್ಬೋದು. ಅದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಏನು ಇರೋದಿಲ್ಲ, ಮಳೆ ಆಶ್ರಯದಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮಳೆ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಇನ್ನೂ ಚೆನ್ನಾಗಿ ನಮಗೆ ಫಸಲನ್ನು ಕೊಡುತ್ತೆ, ಹುಲಸಾಗಿ ಬರುತ್ತೆ. ಕಡಿಮೆ ಇದ್ದಾಗ ಕೂಡ ನಾವು ಏನಿದ್ರು ಕೂಡ ಒಂದು 6-7 ಬಾರಿ ವರ್ಷಕ್ಕೆ ಕಟಾವು ಮಾಡಿ ಹುಲ್ಲನ್ನು ನಾವು ಪಡಿಬಹುದು. ಅಂದ್ರೆ ಅದು ಬಹುವಾರ್ಷಿಕ ಇದ್ದಂಗೆ. ಹೌದು, ಬಹುವಾರ್ಷಿಕನೇ. ಒಂದ್ಸರಿ ನಾವು ನಾಟಿ ಮಾಡಿದ್ರೆ ಬಹಳ ವರ್ಷದವರೆಗೆ ತಗೊಂಡ್ಬಿಡ್ತಾಬಹುದು. ಹಾಗೆ ಅದರ ಜೊತೆಗೆ ಅನೇಕ ಇತರ ಜಾತಿಗಳ ಹೆಸರು ಕೇಳಿದೀನಿ, ಉದಾಹರಣೆ ಗಿನಿ ಹುಲ್ಲು ಅಂತ ಹೇಳ್ತೀವಿ, ಗಿನಿ ಗ್ರಾಸ್ ಅಂತ. ಹೌದು, ಈ ಪ್ಲಾಂಟೇಶನ್ ಕ್ರಾಪ್ ಏನಿದೆ, ಇಲ್ಲಿ ತೋಟಗಾರಿಕಾ ಬೆಳೆ ಇದೆ, ಅಂತರ್ ಬೆಳೆಯಾಗಿ ಈ ಗಿನಿ ಹುಲ್ಲನ್ನು ಬೆಳೆಯೋದ್ರಿಂದ ರೈತರು ತಮ್ಗೆ ಅಗತ್ಯ ಇರುವಷ್ಟು ಹುಲ್ಲನ್ನು ನಾವು ಬೆಳ್ಕೊಬಹುದು. ಅಂದ್ರೆ ಇದು ನೆರಳಿದ್ರು ಕೂಡ ಸಹಿಸಿಕೊಂಡು ಬೆಳೆಯುತ್ತೆ. ಹೌದು, ನೆರಳಿದ್ರು ಕೂಡ ಸಹಿಸಿಕೊಂಡು ಬೆಳೆಯುತ್ತೆ, ಮತ್ತು ನೀರು ಹೆಚ್ಚು ಅವಶ್ಯಕತೆ ಇರೋದಿಲ್ಲ. ಹಾಗೆ ಇನ್ನು ಕೆಲವು ಜಾತಿಗಳನ್ನ ಕೇಳಿದಿರಿ ನೀವು, ಗ್ರೀನ್ ಪ್ಯಾನಿಕ್ ಹುಲ್ಲು ಅಂತ ಹೇಳ್ತಾರೆ, ಅಂಜನ್ ಗ್ರಾಸ್ ಅಂತ ಕೇಳ್ತೀರಿ, ಅಂಜನ್ ಹುಲ್ಲು, ಪ್ಯಾರಾ ಹುಲ್ಲು ಅಂತ ಕೇಳಿರ್ತೀರಿ, ಕಾಂಗೋ ಸಿಗ್ನಲ್ ಅಂತ ಕೇಳಿರ್ತೀರಿ, ಸ್ಟೈಲೋಸ್ಯಾಂಥಸ್ ಸ್ಕ್ಯಾಬ್ರಾ, ಮತ್ತೊಂದು ಸ್ಟೈಲೋಸ್ಯಾಂಥಸ್ ಹೆಮಾಟ ಅಂತ ಮೇವಿನ ಸಜ್ಜೆ, ಈ ತರ ಅನೇಕ ಬೆಳೆಗಳಿದಾವೆ. ಉದಾಹರಣೆಗೆ ಈ ಸ್ಟೈಲೋಸ್ಯಾಂಥಸ್ ಸ್ಕ್ಯಾಬ್ರಾ ಅಂತ ಹೇಳಿದ್ನಲ್ಲ, ಇದನ್ನ ಬೀಜಗಳು ನಾನು ಸುಮ್ಮನೆ ಕಾಡಿನ ಪ್ರದೇಶಗಳಲ್ಲೆಲ್ಲ ಚೆಲ್ಲಿದ್ರು ಕೂಡ ಎರಚಿದ್ರು ಕೂಡ ಬಹಳ ಒಳ್ಳೆ ಬೆಳೆ ಬೆಳೆಯುತ್ತೆ. ನಮ್ಮ ಕುರಿಗಳಿಗೆ ಮೇಕೆಗಳಿಗೆ ಮೇಲಿಕ್ಕೆ ಬಹಳ ಒಳ್ಳೇದಾಗುತ್ತೆ. ಜೊತೆಗೆ ಅವುಗಳಿಗೆ ಈ ಒಂದು ವಿಶೇಷವಾಗಿ ಟಿಕ್ಸ್ ಅಂತ ಹೇಳ್ತೀವಲ್ಲ, ಉಣ್ಣೆಗಳ ನಿಯಂತ್ರಣ ಮಾಡುವಂತ ಒಂದು ಗುಣ ಸಹಿತ ಈ ಸ್ಟೈಲೋಸ್ಯಾಂಥಸ್ ಸ್ಕ್ಯಾಬ್ರಾಕ್ ಇದೆ. ಓಹೋ, ಆ ಒಂದು ವಿಶೇಷವಾದ ಗುಣ ಇರೋದು ಕೂಡ ಇದೆ, ಇನ್ನು ನಮ್ಮ ಪಶುಪಾಲನೆಗೆ ಅನುಕೂಲನೇ ಅಂತ ಹೇಳಬಹುದು. ಹೌದು, ಖಂಡಿತ ಹೌದು. ಈಗ ಮುಖ್ಯವಾಗಿ ಈ ಬಹುವಾರ್ಷಿಕ ಬೆಳೆ ಅಂತ ತಾವು ತಿಳಿಸ್ಕೊಟ್ರಿ. ಹೌದು, ಅಂದ್ರೆ ಇವು ಸುಮಾರು ಎಷ್ಟು ವರ್ಷಗಳ ಕಾಲ ಇಳುವರಿಯನ್ನು ಕೊಡ್ತವೆ ಅಂತ? ಸಾಮಾನ್ಯವಾಗಿ ಒಂದು ಸಾರಿ ನಾಟಿ ಮಾಡಿದ್ರೆ ನಮಗೆ 5-6 ವರ್ಷಗಳ ಕಾಲ ಇಳುವರಿ ಸಿಗುತ್ತೆ. ಓ, ಅಂದ್ರೆ ನೀರು ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ವರ್ಷ ಸಿಗುತ್ತೆ, ಮಳೆಯಾಶ್ರಿತ ಆದ್ರೆ 5-6 ವರ್ಷಗಳಂತೂ ಸಿಕ್ಕೇ ಸಿಗುತ್ತೆ. ಮತ್ತು ಪ್ರತಿ ವರ್ಷ ಕೂಡ ಒಂದು 5-6 ಕುಯಿಲನ್ನು ನಾವು ಇನ್ನ ಕೊಳಚೆ ನೀರನ್ನ ಬಳಸ್ಕೊಂಡು ಕೆಲವೊಂದು ಹುಲ್ಲಿನ ತಳಿಗಳನ್ನ ಬೆಳಕಬಹುದು ಅಂತ ತಾವು ತಿಳಿಸಿದ್ರಿ. ಹೌದು, ಈ ಒಂದು ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮಾಡ್ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲಿ ಕೊಳಚೆ ನೀರಿನ ಲಭ್ಯತೆ ಇದೆ ಅಂತ ಪ್ರದೇಶದಲ್ಲಿ ಈ ಪ್ಯಾರಾ ಹುಲ್ಲು ಅನ್ನೋ ಒಂದು ಜಾತಿ ಇದೆ, ಅದನ್ನು ವಿಶೇಷವಾಗಿ ನಾವು ಬೆಳಿಬಹುದು. ಅಂತ ಒಂದು ಸಂದರ್ಭದಲ್ಲಿ ಹುಲಸಾಗಿ ಬೆಳೆಯುತ್ತೆ ಮತ್ತು ಬಹಳ ಬೇಗ ಹಬ್ಬುತ್ತದು. ಆ ಹಬ್ಬೋದ್ರ ಮೂಲಕವಾಗಿ ಹುಲಸಾಗಿ ಬೆಳೆಯೋದ್ರ ಮೂಲಕವಾಗಿ ಉದಾಹರಣೆಗೆ ಜೋಗು ಕ್ಷಾರ ಇದ್ರು ಕೂಡ ಅಂತ ಪ್ರದೇಶ ಕೂಡ ಚೆನ್ನಾಗಿ ಬೆಳೆದು ನಮ್ಮ ಪಶುಗಳಿಗೆ ಬೇಕಾದಷ್ಟು ಆಹಾರವನ್ನು ಕೊಡ್ಲಿಕ್ಕೆ ಆ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಇದನ್ನು ಕೂಡ ಮಳೆಗಾಲದಲ್ಲಿ ನಾವು ಪ್ರಾರಂಭ, ಹೌದು, ಈಗ ಜೂನ್ ಜುಲೈನಲ್ಲಿ ಸಾಮಾನ್ಯ ನಮ್ಮ ರಾಜ್ಯಾದ್ಯಂತ ಮಳೆ ಪ್ರಾರಂಭ ಆಗ್ತಿದೆ. ಇದು ಬಹಳ ಉತ್ತಮ ಒಂದು ಅವಕಾಶ ಇದು. ಈ ಸಂದರ್ಭದಲ್ಲಿ ಎಲ್ಲರೂ ಈ ಮೇವನ್ನು ಬೆಳೆಯೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇನ್ನ ಈ ಒಂದು ವಿವಿಧ ಸುಧಾರಿತ ಹುಲ್ಲುಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹೌದು, ಈ ಹುಲ್ಲುಗಳಲ್ಲಿರುವಂತಹ ಪೌಷ್ಟಿಕತೆ ಮತ್ತು ಇಳುವರಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಈ ಉಳಿಕೆ ಆಹಾರದ ಹುಲ್ಲೇನಿದೆ ಅದರಲ್ಲಿ ಒಣಗಿದ ನಮ್ಮ ಭತ್ತದ ಹುಲ್ಲಾಗಲಿ ರಾಗಿ ಹುಲ್ಲಾಗಲಿ ಪೌಷ್ಟಿಕಾಂಶ ಕಡಿಮೆ ಇರುತ್ತೆ. ಹೌದು, ಅದರ ಆಧಾರದ ಮೇಲೆ ನಾವು ಪಶು ಸಂಗೋಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಜೊತೆಗೆ ಹಸಿರು ಮೇವು ಕೂಡ ಬೇಕಾಗುತ್ತೆ. ಹೌದು, ಈ ಹಸಿರು ಮೇವಿನಲ್ಲಿ ಸಾಮಾನ್ಯವಾಗಿ 8-12 ಶೇಕಡ ಸಸಾರಜನಕ ಇರುತ್ತೆ. ಪ್ರೋಟೀನ್ ಅಂಶ ಇದು, ಹೌದು, ಪ್ರೋಟೀನ್ ಅಂಶ ಇರುತ್ತೆ. ಮತ್ತೆ ಅದಲ್ಲದೆ ನಾರಿನಂಶ, ಸ್ವಲ್ಪ ಮಟ್ಟಿಗೆ ಕೊಬ್ಬಿನಂಶ, ಮತ್ತೆ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಸಿಯಂ, ರಂಜಕ, ಇಂತಹ ಲವಣಾಂಶಗಳು ಕೂಡ ಇರುತ್ತದೆ. ಈ ಕಾರಣದಿಂದ ನಮಗೆ ಅಗತ್ಯ ಇರುವಂತ ಪೌಷ್ಟಿಕಾಂಶಗಳನ್ನ ಪೂರೈಸುವುದರಲ್ಲಿ ತನ್ನದೇ ಅಂತ ಕೊಡುಗೆಯನ್ನ ಈ ಒಂದು ಹಸಿರು ಮೇವು ಕೂಡ ಮಾಡುತ್ತೆ. ಅಂದ್ರೆ ನಾವು ಫಲವತ್ತಾದ ಭೂಮಿಯಲ್ಲೂ ಬೆಳಕಬಹುದು, ಸಾಧಾರಣವಾದ ಭೂಮಿಯಲ್ಲೂ ಬೆಳಕಬಹುದು. ಹೌದು, ಫಲವತ್ತಾದ ಭೂಮಿಯಲ್ಲಾದ್ರೆ ಸುಮಾರು 90-100 ಟನ್ ವರೆಗೆ ಇಳುವರಿ ಬರುತ್ತೆ. ಅದೇ ಮಳೆಯಾಶ್ರಿತ ಆದ್ರೆ ಸಾಮಾನ್ಯವಾಗಿ ಹೆಕ್ಟೇರಿಗೆ ವರ್ಷಕ್ಕೆ 30-40 ಟನ್ ನಮಗೆ ಸಿಗುತ್ತೆ. ಅಂದ್ರೆ ಇವು ಸರಾಸರಿ ಹೆಕ್ಟೇರ್ ಇಳುವರಿ. ಹೆಕ್ಟೇರ್ ಇಳುವರಿ. ಇನ್ನ ಈ ಹುಲ್ಲುಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಈ ವಿವಿಧ ತಳಿಗಳ ಒಂದು ಹುಲ್ಲಿನ ಬಿತ್ತನೆ ಬೀಜ ಅಥವಾ ಬೇರಿನ ತುಂಡುಗಳು ಅಂತೀವಲ್ಲ, ನಾವು ವಂಶಾಭಿವೃದ್ಧಿಗಾಗಿ ಬಳಸುವಂತ ಸಸ್ಯದ ಭಾಗಗಳು, ರೈತರು ಇವುಗಳನ್ನ ಎಲ್ಲಿಂದ ಪಡ್ಕೋಬಹುದು, ಈ ಸಾಗುವಳಿ ಬಗ್ಗೆ ಎಲ್ಲಿ ಅವ್ರ ಮಾಹಿತಿಯನ್ನು ಪಡ್ಕೋಬಹುದು ಅಂತ? ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಹೆಸರುಘಟ್ಟದಲ್ಲಿ ಕೇಂದ್ರೀಯ ಮೇವು ಬೀಜ ಉತ್ಪಾದನಾ ಕೇಂದ್ರ ಅಂತಿದೆ. ಜೊತೆಗೆ ಧಾರವಾಡದಲ್ಲಿ ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾ ಸಂಸ್ಥೆ ಅಂತಿದೆ. ಇಲ್ಲಿಂದ ನಾವು ಈ ಮೇವಿನ ಕಡ್ಡಿಗಳನ್ನಾಗಲಿ ಅಥವಾ ಬೀಜಗಳನ್ನಾಗಲಿ ಪಡಿಬಹುದು. ಜೊತೆಗೆ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಅನೇಕ ಜಾನುವಾರು ಸಂವರ್ಧನಾ ಕ್ಷೇತ್ರಗಳಿದ್ದಾವೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ನಮ್ಮ ಸಹಕಾರಿ ಹಾಲು ಒಕ್ಕೂಟಗಳು ಇದಾವೆ, ಹೌದು, ಅಲ್ಲಿಯೂ ಕೂಡ ಈ ಒಂದು ಮೇವಿನ ಬೀಜಗಳನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ರೈತರು ತಮ್ಮ ಸಮೀಪದಲ್ಲಿರುವ ಸಹಕಾರ ಸಂಘಗಳಾಗಲಿ ಅಥವಾ ಪಶುವೈದ್ಯರಾಗಲಿ ಭೇಟಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಬೀಜ ಪಡೆಯುವಂತದ್ದಾಗಿರ್ಬೋದು ಅಥವಾ ಕಡ್ಡಿ ಪಡೆಯುವಂತದ್ದಾಗಬಹುದು, ಮೇವಿನ ಬೆಳೆಗೆ ಅಗತ್ಯ ಇರುವಂತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಮುಖ್ಯವಾಗಿ ತಾವು ವಿವಿಧ ಹುಲ್ಲುಗಳ ಬಗ್ಗೆ ತಿಳಿಸ್ಕೊಟ್ರಲ್ಲ, ಹೌದು, ಇವು ಹೈನು ರಾಸುಗಳಿಗೆ ಮಾತ್ರ ಸೀಮಿತನೇ ಅಥವಾ ಬೇರೆ ಪಶುಪಾಲನೆಗೂ ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಅಂತ? ಸಾಮಾನ್ಯವಾಗಿ ಈ ಹಸುವಿನ ಅಥವಾ ಎಮ್ಮೆಯ ದೇಹ ದೊಡ್ಡದಾದ್ರಿಂದ ಅದಕ್ಕೆ ಹೆಚ್ಚಿನ ಹಸಿರು ಮೇವು ಬೇಕಾಗುತ್ತೆ. ಆದ್ರೆ ಈ ಕುರಿ ಮತ್ತು ಮೇಕೆ ಕೂಡ ಹಸಿರು ಮೇವು ಬೇಕಾಗುತ್ತೆ. ಅದಕ್ಕೆ ವಿಶೇಷವಾಗಿ ಕೆಲವು ಮೇವುಗಳಿದಾವೆ, ಅಂಜನ್ ಗ್ರಾಸ್ ಅಂತ ನಾವು ಕೇಳಿದೀವಿ. ಅಂಜನ್ ಗ್ರಾಸ್ ಅನ್ನು ಬಹಳ ಇಷ್ಟಪಟ್ಟು ತಿಂತಾವು ಈ ಕುರಿ ಮತ್ತು ಮೇಕೆ. ಅಂಜನ್ ಗ್ರಾಸ್ ಅನ್ನು ಈ ತರ ಮೇವಾಗಿ ಉಪಯೋಗಿಸಬಹುದು ಅಥವಾ ರಸಮೇವು ಕೂಡ ಮಾಡ್ಲಿಕ್ಕೆ ಉಪಯೋಗಿಸಬಹುದು ಅಥವಾ ಯೂರಿಯಾ ಪೌಷ್ಟೀಕರಣ ಮಾಡಿ ಅದನ್ನ ಮೇವಾಗಿ ಕೊಡ್ಲಿಕ್ಕೂ ಉಪಯೋಗಿಸಬಹುದು. ಅಂಜನ್ ಗ್ರಾಸ್ ಈ ಕುರಿ ಮತ್ತು ಮೇಕೆಗಳಿಗೆ ಬಹಳ ವಿಶೇಷವಾಗಿ ಬೆಳೀತಾ ಇರುವಂತ ಒಂದು ಮೇವು ಬೆಳೆ. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಸ್ಟೈಲೋಸಾಂತ ಸ್ಕ್ಯಾಬ್ರ ಆಗ್ಲಿ ಹೆಮೆಟ್ ಆಗ್ಲಿ ಇವುಗಳನ್ನು ಕೂಡ ಕುರಿ ಮತ್ತು ಮೇಕೆಗಳಿಗೆ ನಾವು ಬೆಳೆಸಬಹುದು. ಇನ್ನು ಮುಖ್ಯವಾಗಿ ಈ ಮೇವಿನ ಮರಗಳು ಅಂತ ಕೂಡ ನಾವು ಕೇಳಿದೀವಿ, ಹೌದು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೇವೆ. ಸಾಮಾನ್ಯವಾಗಿ ರೈತರು ತಮ್ಮ ಮನೆಗಳಲ್ಲಿ ವಿಶೇಷವಾದಂತಹ ಈ ಬೇಲಿಗಳ ವ್ಯವಸ್ಥೆ ಇರ್ತದೆ ಆಂಧ್ರದಲ್ಲಿ ಅಥವಾ ಬದುಗಳು ಇರ್ತದೆ, ಅಂತ ಪ್ರದೇಶಗಳಲ್ಲಿ ಕೆಲವು ಉತ್ತಮ ಮೇವಿನ ಮರಗಳನ್ನು ಬೆಳೆಸಿದ್ದೆ ಆದ್ರೆ ಅದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈ ಬೇಸಿಗೆಯಲ್ಲಿ ಮೇವಿನ ಕೊರತೆ ನೀಗಿಸಬಹುದು. ಉದಾಹರಣೆಗೆ ಅಗಸೆ ಇರ್ಬೋದು, ನುಗ್ಗೆ ಇರ್ಬೋದು, ಇದ್ರ ಬಗ್ಗೆ ಜನರಿಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಇದ್ರೂ ಕೂಡ ಅದರ ಬೆಳವಣಿಗೆ ಬೆಳೆಸುವ ದೃಷ್ಟಿಯಿಂದ ಹೆಚ್ಚಿನ ಗಮನ ಕೊಟ್ಟಿಲ್ಲ. ಅದರಲ್ಲಿ ಪೌಷ್ಟಿಕಾಂಶ ನಾವು ಏನೋ ಯೋಚನೆ ಮಾಡಿದ್ರೆ ಸುಮಾರು 24-28 ಪ್ರೋಟೀನ್ ಅಂಶ ಇರುತ್ತೆ. ಅಷ್ಟರ ಮಟ್ಟಿಗೆ ಉತ್ತಮ ಅಂತ ಈ ಮೇವಿದು ಅಂದ್ರೆ ಸುಮಾರು 5 kg ಮೇವನ್ನ ಈ ಮರಗಳ ಮೇವನ್ನ ಹಾಕಿದ್ರೆ 1 kg ನಾವು ಹಿಂಡಿ ಮಿಶ್ರಣವನ್ನ ಕಡಿಮೆ ಮಾಡಬಹುದು. ಅಷ್ಟು ಮಟ್ಟಿಗೆ ಪೌಷ್ಟಿಕಾಂಶ ಇರುತ್ತೆ ಈ ಮರಗಳಲ್ಲಿ, ಹೌದು. ಈಗ ಉದಾಹರಣೆ ಹೇಳ್ತೀನಿ, ಒಬ್ಬ ರೈತ ಸಾಮಾನ್ಯವಾಗಿ ತಮ್ಮ ಮನೆ ಅಂಗಳ ಸುತ್ತ ಒಂದಷ್ಟು ಬೇಲಿ ಏನಿರುತ್ತೆ, ಒಂದು 25-30 ಈ ನುಗ್ಗೆ ಗಿಡಗಳನ್ನಾಗ್ಲಿ ಅಥವಾ ಅಗಸೆ ಗಿಡಗಳನ್ನಾಗ್ಲಿ ಹಾಲ್ವಾಣ ಆಗ್ಲಿ ಈ ತರದ್ ಬೆಳೆಸಿದ್ದೆ ಆದ್ರೆ ಅವನಿಗೆ 2-3 ಹಸುಗೆ ಪ್ರತಿನಿತ್ಯ ಒಂದು 4-5 kg ಅಷ್ಟು ಮೇವು ಸೊಪ್ಪು ತುಂಬಾ ಸುಲಭ ಸಿಗುತ್ತೆ. ಇದರಿಂದ ಉತ್ತಮ ಪೌಷ್ಟಿಕಾಂಶ ಇರುವಂತ ಮೇವನ್ನ ಕೊಡಬಹುದು, ಜೊತೆಗೆ ಹಿಂಡಿಯ ಖರ್ಚನ್ನು ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ರೈತರು ದಯವಿಟ್ಟು ಗಮನಿಸಬೇಕು. ಕೆಲವರೆಲ್ಲ ಈ ತರ ಬೇಲಿ ಸಾಲುಗಳಲ್ಲಿ ಹಾಕುವಂತದ್ದಿದೆ, ಇನ್ ಕೆಲವರು ಈಗ ಹೊಸದಾಗಿ ಶುರು ಮಾಡಿದ್ದಾರೆ, ತಮ್ಮ ಜಮೀನಿನಲ್ಲಿ 1-2 ಗುಂಟೆ ಹೇಗೆ ಉಳಿದ ಮೇವನ್ನ ನೇಪಿಯರ್ ಅಥವಾ ಮೇವನ್ನು ಬೆಳೆಸ್ತಾರೆ ಜೋಳದ ಕಡ್ಡಿನ, ಅದೇ ತರದಲ್ಲಿ 2.5 ಅಂತರದಲ್ಲಿ ನಾಟಿ ಮಾಡ್ತಾ ಅದ್ರ ಒಂದು ಬುಷ್ ತರ ಬರುತ್ತೆ, ತುಂಬಾ ಪೊದೆ ತರ ಆಕಾರದಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಮೇವನ್ನ ಪಡಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ. ಆದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರೈತರು ಮಾತ್ರ ಮಾಡ್ತಾರೆ, ಹೆಚ್ಚಿನ ರೈತರು ಇದರಲ್ಲಿ ಗಮನ ಕೊಡಬೇಕು ಅಂತ ಹೇಳಿ, ತಮ್ಮ ಜಮೀನಿನಲ್ಲಿ ಕಡೆ ಪಕ್ಷ ಒಂದು 2-3 ಗುಂಟೆಯನ್ನ ಈ ತರ ವಿಶೇಷವಾಗಿ ಮೇವನ್ನ ಬೆಳಿಲಿಕ್ಕೋಸ್ಕರವಾಗಿ ತೆಗೆದಿಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಇನ್ನು ಕೆಲವು ಈ ಸುಬಾಬುಲ್ಲು ಇಂಥವನ್ನೆಲ್ಲ ಬದುಗಳ ಮೇಲೆ ಬೆಳಕಬಹುದು, ಹೌದು, ಸುಬಾಬುಲ್ ಆಗ್ಬಹುದು, ಗ್ಲಿರ್ಸಿಡಿಯಾಗಬಹುದು, ಹೌದು, ಅವಳು ಈವನ್ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ರೇಷ್ಮೆ ಸೊಪ್ಪನ್ನು ಕೂಡ ಹಾಕಬಹುದು, ಹಿಪ್ಪನೇಳೆ ಸೊಪ್ಪು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಹಾಕಬಾರದು, ದಿನಕ್ಕೆ 1-3 kg ಅಷ್ಟಾದ್ರೂ ಅದನ್ನ ಹಾಕಬಹುದು. ಹಿಪ್ಪನೇಳೆ ಗಿಡನು ಕೂಡ ಕೇವಲ ರೇಷ್ಮೆಗೋಸ್ಕರ ಬೆಳೆಯೋದಲ್ಲ, ಮೇವಿಗೋಸ್ಕರ ಕೂಡ ಅವರು ಬೆಳೆಯಬಹುದು. ಕೆಲವರು ಈ ಕುರಿ ಸಾಕಾಣಿಕೆ ಮಾಡುವಂತ ಉದಾಹರಣೆಗಳಿದ್ದಾವೆ, ಹೌದು, ಹಿಪ್ಪನೇಳೆಯನ್ನ ಬೆಳೆದು, ಹೌದು, ಕುರಿ ಸಾಕಾಣಿಕೆಯನ್ನ ಕಟ್ಟಿ ಸಾಕುವಂತ ವಿಧಾನದಲ್ಲಿ ಮಾಡ್ತಾ ಇದ್ದಾರೆ ಈಗ, ಅದರಿಂದ ಕೂಡ ಒಳ್ಳೆ ಒಂದು ಫಲಿತಾಂಶ ಕಂಡುಕೊಂಡಿದ್ದಾರೆ. ಅಂದ್ರೆ ಈ ರೇಷ್ಮೆ ತ್ಯಾಜ್ಯ ಬರುತ್ತಲ್ಲ, ಅದನ್ನ ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಅಂತೀರಿ? ಒಂದು ಹಿಕ್ಕೆಗಳಿರ್ತವೆ, ಅದರಲ್ಲಿ ಯಾವುದೇ ರೀತಿಯ ರೋಗಾಣುಗಳು ಇರಬಾರ್ದು, ಅದು ಬಹಳ ಮುಖ್ಯ. ಅದು ಅದನ್ನ ಗಮನಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಯಾವುದೇ ಒಂದು ಇದರ ತ್ಯಾಜ್ಯವನ್ನ ವಿಶೇಷವಾಗಿ ಹೇಳೋದಿಲ್ಲ, ಯಾಕೆಂದ್ರೆ ಅದರ ಒಂದು ಗುಣಮಟ್ಟ ಏನು ಏನೋ ನಮಗೆಲ್ಲ ಪರೀಕ್ಷೆ ಮಾಡುವಂಥದ್ದು ಪ್ರತಿಯೊಂದು ಹಂತದಲ್ಲೂ ಆಗುದಿಲ್ಲ, ಅದಕ್ಕೋಸ್ಕರ ನಾವು ವಿಶೇಷವಾಗಿ ಹೇಳಲ್ಲ. ಆದ್ರಿಂದ ಈ ಕೆಲವು ಬೆಳೆದಂತ ಎಲೆಗಳಿರ್ತವೆ ಅಂದ್ರೆ ರೇಷ್ಮೆಗೆ ಉಪಯೋಗಿಸೋದಿಲ್ಲ, ಅಂಥದನ್ನ ನಾವು ಇಲ್ಲಿ ಮೇವಾಗಿ ಉಪಯೋಗಿಸಬಹುದು. ಜೊತೆಗೆ ಇನ್ನೊಂದು ಏನಂದ್ರೆ ಈ ರೇಷ್ಮೆ ಸಾಕಾಣಿಕೆ ಮಾಡುವಾಗ ಕೆಲವೊಂದು ರಾಸಾಯನಿಕಗಳನ್ನು ಬಳಸ್ತಾರೆ, ಹೌದು, ಈ ಹಾಸಿಗೆ ಸೋಂಕು ನಿವಾರಕಗಳು ಅಂತ, ಹೌದು, ಅದರಿಂದ ಮೇವಿನಿಂದ ಮಿಶ್ರಿತ ಆಗಿರುವಂತಹ ಮೇವನ್ನು ಯಾವುದೇ ಕಾರಣಕ್ಕೂ ಖಂಡಿತ ಅದರಿಂದ ಈ ಕುರಿ ಅಥವಾ ಮೇಕೆಯ ಮಾಂಸಕ್ಕೆ ಸೇರ್ಕೊಂಡು ಅದರಿಂದ ಪುನಃ ಮತ್ತೆ ಮನುಷ್ಯನಿಗೆ ತೊಂದರೆ ಆಗಬಹುದು. ತೊಂದರೆ ಆಗುತ್ತೆ, ಕೆಲವು ಗರ್ಭಧರಿಸಿದ ರಾಷ್ಟ್ರಗಳಲ್ಲೂ ಕೂಡ ಹಾರ್ಮೋನ್ಗಳ ಏರ್ಪೇರು ಆಗುತ್ತೆ ಅಂತ ಖಂಡಿತ ಕಂಡು ಬಂದಿದೆ. ನಿಜ. ಈಗ ಬೇರೆ ಬೇರೆ ಒಂದು ಮೇವಿನ ಮರಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹೌದು, ಈ ಒಂದು ಮರದ ಒಂದು ಸಸಿಗಳ ನಾಟಿ ಅಥವಾ ಬೀಜಗಳನ್ನ ಬಿತ್ತನೆ ಮಾಡೋದಾದ್ರೆ ಆ ಬಿತ್ತನೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ. ಸಾಮಾನ್ಯವಾಗಿ ನಾನೇನು ಹೇಳಿದೆ, ಜೂನ್ ಮತ್ತು ಜುಲೈ ತಿಂಗಳು ಇದು ಬಹಳ ಸೂಕ್ತವಾದ ಸಮಯ ಸಸಿ ನಾಟಿ ಮಾಡಲಿಕ್ಕೆ ಅಥವಾ ಬೀಜ ಹಾಕ್ಲಿಕ್ಕೂ ಕೂಡ. ಈ ಸಂದರ್ಭದಲ್ಲಿ ಯಾರು ಒಂದು ಮೇವನ್ನ ಜೋಳ ಬೆಳೆದಾಗೆ ಹೊಲ ಗದ್ದೆಗಳೆಲ್ಲ ಬೆಳೀತಾರೆ ಅಂತವ್ರು ಕೂಡ ಈ ಒಂದು ಸಂದರ್ಭದಲ್ಲೇ ಅದನ್ನ ಸ್ವಲ್ಪ ನಾಟಿ ಮಾಡಿ ಅದನ್ನ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಜೊತೆಗೆ ಇವಕ್ಕೇನು ತುಂಬಾ ಗೊಬ್ಬರದ ಅವಶ್ಯಕತೆ ಏನಿಲ್ಲ, ಕಡಿಮೆ ಗೊಬ್ಬರದಲ್ಲಿ ಒಂದು 15 ದಿವಸಕ್ಕೊಮ್ಮೆ ನೀರು ಹಾಕಿಸಿದ ಪ್ರಾರಂಭದಲ್ಲಿ ಸಾಕಾಗುತ್ತೆ. ಅದ ನಂತರದಲ್ಲಿ ಒಂದು ಸಂದರ್ಭ ಮರವಾಗಿ ಬೆಳೆಯಕ್ಕೆ ಶುರು ಮಾಡ್ತು ಅಂದ್ರೆ ಅದು ಹೆಚ್ಚು ನೀರು ಅವಶ್ಯಕತೆ ಇರೋದಿಲ್ಲ, ಮಳೆ ನೀರಿನ ಆಧಾರದಲ್ಲೇ ಬೆಳೀತದೆ. ಇನ್ನು ಮುಖ್ಯವಾಗಿ ನಾಟಿ ಮಾಡಿದ ಎಷ್ಟು ದಿನಗಳಿಗೆ ಇವು ಕಟಾವಿಗೆ ಬರ್ತವೆ ಅಂತೀರಿ? ಸಾಮಾನ್ಯವಾಗಿ ಯಾವ ಹುಲ್ಲಿನ ತಳಿಗೆ ಹೇಳಿದೆ ಅವೆಲ್ಲ ಸುಮಾರು 50-60 ದಿನಕ್ಕೆ ನಮ್ಮ ನಾಟಿ ಮಾಡಿದ ನಂತರ ಕಟಾವು ಬರುತ್ತೆ. ಅದೇ ಈ ಮರಗಳಾದ್ರೆ ಸಾಮಾನ್ಯ ಒಂದು 5-6 ತಿಂಗಳು, ವಿಶೇಷ ನೀರಿನ ವ್ಯವಸ್ಥೆ ಇದ್ರೆ ಇನ್ನೂ ಬೇಗ ಬರಬಹುದು. ಯಾವಾಗ ಒಂದು 4-5 ಅಡಿ ಎತ್ತರ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಸೊಪ್ಪನ್ನು ಕುಯ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಮಾಡೋದ್ರಿಂದ ಅದು ಈ ಪೊದೆ ಆಕಾರದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ, ಹೆಚ್ಚಿನ ಇಳುವರಿನೂ ಬರುತ್ತೆ. ಅಂದ್ರೆ ಆ ಮರಗಳ ಒಂದು ಬೆಳವಣಿಗೆಗೆ ತೊಂದರೆ ಆಗದಂತೆ ನಾವು ಕೊಯ್ಲು ಮಾಡ್ಕೋಬೇಕು. ಹೌದು, ಪ್ರಾರಂಭದ ವರ್ಷಗಳಲ್ಲಿ. ಹೌದು, ಅದೊಂದ್ಸರಿ ಹೆಮ್ಮರವಾದ್ಮೇಲೆ ನಾವು ಹೇಗೆ ಬೇಕಾದ್ರೂ ಕೊಯ್ಕೋಬಹುದು. ಒಂದು ಇಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೆಮ್ಮರವಾಗಿ ಬೆಳಲಿಕ್ಕೆ ಬಿಡಬಾರ್ದು. ಯಾಕಂದ್ರೆ ಮನೇಲಿ ಹೆಂಗಸರು ಕೂಡ ಒಂದು 5-6 ಅಡಿ ಎತ್ತರ ಇದ್ರೆ ಹೋಗಿ ಕುಯ್ಕೊಂಡ್ಬರ್ಬೋದು, ಕೊಯ್ಲು ಮಾಡಬಹುದು. ಮತ್ತು ನಾನು ಆಗ್ಲೇ ಹೇಳಿದೆ, ಪೊದೆ ಆಕಾರದಲ್ಲಿ ಅದು ಬೆಳೆದಾಗ ಹೆಚ್ಚಿನ ಇಳುವರಿನೂ ಬರುತ್ತೆ, ಮನೇಲಿ ಹೆಂಗಸರು ಮಕ್ಕಳು ಕೂಡ ಹೋಗಿ ಸೊಪ್ಪನ್ನು ಕುಯ್ಕೊಂಡ್ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಅಡಕವಾಗಿ ಅದು ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ, ಅದನ್ನ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡಬೇಕಾಗುತ್ತೆ. ಎತ್ತರ ಬೆಳೆದ್ರೆ ಮತ್ತೆ ಅದನ್ನ ಕೊಯ್ಲು ಮಾಡೋದು ಕಷ್ಟ ಆಗುತ್ತೆ. ಜೊತೆಗೆ ಕೆಲವೊಂದು ನಮ್ಮ ಸಾಂಪ್ರದಾಯಿಕ ಮರಗಳಿದಾವೆ, ಅರಳಿ ಮರ, ಅವುಗಳ ಎಲೆಗಳನ್ನು ಬೆಳೆಸ್ಕೊಳ್ತಾರೆ. ಅರಳಿ ಮರನು ಬೆಳೆಸ್ತಾರೆ, ಅವಶ್ಯಕತೆ ಇದ್ದಾಗ ಈ ಹಲಸು ಈ ತರ ಬೇರೆ ಬೇರೆ ಎಲೆಗಳನ್ನು ಬೆಳೆಸ್ತಾರೆ. ಆದ್ರೆ ಉತ್ತಮ ಅಂತ ಈ ಮೇವಿನ ಬೆಳೆಗಳಿದಾವಲ್ಲ, ಸಸಾರಜನಕ ಜಾಸ್ತಿ ಇರುವಂತ ಏನ್ ಬೆಳೆಗಳಿದಾವೆ ಅದನ್ನ ಬೆಳಿಲಿಕ್ಕೆ ನಾವು ವಿಶೇಷವಾಗಿ ಒತ್ತು ಕೊಡ್ಬೇಕು ಅಂತ ಹೇಳ್ಕೊಳ್ತಾನೆ. ಅದು ಈಗ ನುಗ್ಗೆ ಇರ್ಬೋದು, ನುಗ್ಗೆಕಾಯಿ ನಮ್ಮ ಮನುಷ್ಯರ ಉಪಯೋಗಕ್ಕಾಗುತ್ತೆ, ನುಗ್ಗೆ ಸೊಪ್ಪು ನಮ್ಮ ಜಾನುವಾರುಗಳಿಗೆ ಉಪಯೋಗಕ್ಕಾಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ನುಗ್ಗೆ ಸೊಪ್ಪಿನಲ್ಲಿ ಈ ಕಬ್ಬಿಣದ ಅಂಶ ಕೂಡ ತುಂಬಾ ಜಾಸ್ತಿ ಇದೆ. ಆದ್ರಿಂದ ಈ ತರದ ಸೊಪ್ಪುಗಳನ್ನು ಅವ್ರು ಬೆಳೆಸಿದ್ದೆ ಆದಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಅಗತ್ಯ ಇರುವಂತಹ ಪೌಷ್ಟಿಕಾಂಶ ಕೂಡ ಸಿಗತ್ತೆ. ಮತ್ತೆ ಈ ಹುಲ್ಲಿನ ಜಾತಿಯ ಒಂದು ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳುವಾಗ ಒಂದೊಂದು ಕಟಾವಾದ್ಮೇಲೆ ಸ್ವಲ್ಪ ಪೌಷ್ಟಿಕಾಂಶ ಕೊಡ್ತಾ ಇರಬೇಕಾಗತ್ತೆ. ಆ ತರದ ಸ್ವಲ್ಪ ಪೌಷ್ಟಿಕಾಂಶ ಕೊಟ್ಟಾಗ ಇನ್ನಷ್ಟು ಶೀಘ್ರವಾಗಿ ಬೆಳೆಯುತ್ತೆ, ಇನ್ನಷ್ಟು ಹುಲ್ಸಾಗಿ ಬೆಳೆಯುತ್ತೆ. ಏನೂ ಇಲ್ಲದಾಗ ಅದಕ್ಕೆ ಅಗತ್ಯ ಇರುವಂತ ಸ್ವಲ್ಪ ಮಟ್ಟಿಗೆ ಪೌಷ್ಟಿಕಾಂಶ ಸಿಕ್ಕಿದಾಗ ಹುಲ್ಸಾಗಿ ಬೆಳೆಯುವಂತದ್ದು ನಮ್ ಗಮನಕ್ಕೆ ಬರಲ್ಲ, ಅಂದ್ರೆ ಮೇವಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಮೇವಿನ ಮರಗಳನ್ನ ಈ ಬರಪೀಡಿತ ಪ್ರದೇಶಗಳಲ್ಲೂ ಕೂಡ ನಾವು ಬಹಳ ಅನುಕೂಲಕರವಾಗಿ ಬೆಳಕಬಹುದು ಅಂತ ತಾವು ತಿಳಿಸ್ಕೊಟ್ರಿ. ಹೌದು, ಇದನ್ನ ಹೇಗೆ ಮಾಡ್ಕೋಬಹುದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರ? ಈ ಸಸಿಗಳಿಗೆ ನೀರಿನ ಅವಶ್ಯಕತೆ ಬಹಳ ಕಡಿಮೆ, ಮತ್ತು ಗೊಬ್ಬರ ಕೂಡ ಹೆಚ್ಚಿನ ಅವಶ್ಯಕತೆ ಇರೋದಿಲ್ಲ, ಮತ್ತು ಕಡಿಮೆ ಫಲವತ್ತಾದ ಅಥವಾ ಬಂಜರು ಭೂಮಿಯಲ್ಲಿ ಸಹಿತ ನಾವು ಬೆಳಿಬಹುದು. ಮತ್ತು ಈ ಮೇವಿನ ಮರಗಳ ಸಸ್ಯಗಳನ್ನು ನೆಡೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ನಾನಾಗ್ಲೇ ಹೇಳಿದೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಟಿ ಮಾಡಿ ಅಂತ ಹೇಳಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಿಗೆ ಕೊಯ್ಲಿಗೆ ಸಿದ್ಧ ಆಗಿರುತ್ತೆ. ಅಂದ್ರೆ 5-6 ತಿಂಗಳಲ್ಲಿ ಅದು ಕೊಯ್ಲಿಗೆ ಬರುತ್ತೆ. ಬೇಸಿಗೆಯಲ್ಲಿ ಒಂದೊಳ್ಳೆ ನೀರು ಇಲ್ಲದ್ರೂ ಕೂಡ ಉತ್ತಮ ಪೌಷ್ಟಿಕಾಂಶ ಇರುವಂತ ಹಸಿರು ಮೇವನ್ನ ನಮಗೆ ನೀಡುತ್ತೆ, ಮತ್ತು ಸತತವಾಗಿ 2-3 ವರ್ಷಗಳ ಕಾಲ ನಮಗೆ ಹಸಿರು ಮೇವು ಸಿಗುತ್ತೆ. ಇನ್ನ ನಾವು ವಿವಿಧ ಒಂದು ಸುಧಾರಿತ ತಳಿಯ ಮೇವಿನ ಹುಲ್ಲುಗಳಲ್ಲಿ ವಿಶೇಷವಾದ ಈ ಪೌಷ್ಟಿಕಾಂಶಗಳಿದ್ದಾವೆ ಅಂತ ನಾವು ನೋಡಿದ್ದಾಯ್ತು. ಹೌದು, ಇನ್ನ ಪೌಷ್ಟಿಕಾಂಶದ ದೃಷ್ಟಿಯಿಂದ ಈ ಮೇವಿನ ಮರಗಳು ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಂಡಿದ್ದಾವೆ ಅಂತೀರಾ? ನಾನು ಆಗ್ಲೇ ತಮ್ಗೆ ಮೊದಲೊಮ್ಮೆ ತಿಳಿಸಿದೆ, ಈ ಸುಬಾಬುಲ್ ಆಗ್ಲಿ, ಅಗಸೆ ಆಗ್ಲಿ, ನುಗ್ಗೆ ಆಗ್ಲಿ, ಇವುಗಳಲ್ಲೆಲ್ಲ ಸುಮಾರು 20-30% ಸಸಾರಜನಕ ಇರುತ್ತೆ. ಅಂದ್ರೆ ನಾವೇನು ಈ ದಾಣಿ ಮಿಶ್ರಣ ಕೊಡ್ತೀವಿ, ಹಿಂಡಿ ಮಿಶ್ರಣ ಕೊಡ್ತೀವಿ, ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಪೌಷ್ಟಿಕಾಂಶ ಕೂಡ ಇದರಲ್ಲಿ ಇರುತ್ತೆ. ಅಂದ್ರೆ ಇದು ಹಸಿರು ಮೇವು ಇರುತ್ತದೆ, ಅದು ಒಣ ಮೇವು ಆಗಿರುತ್ತದೆ. ಅಂದ್ರೆ ಸುಮಾರು 5 ಕೆಜಿಯಷ್ಟು ಹಸಿರು ಮೇವಿಗೆ 1 ಕೆಜಿಯಷ್ಟು ದಾಣಿ ಮಿಶ್ರಣ ಸಮ ಆಗುತ್ತೆ. ಅಷ್ಟು ಪ್ರಮಾಣದಲ್ಲಿ ಈ ಪೌಷ್ಟಿಕಾಂಶ ಇದರಲ್ಲಿ ನಾವು ಕಾಣಬಹುದು. ಅದರಿಂದ ಮತ್ತು ಈ ಬಹಳ ಸುಲಭ ಜೀರ್ಣ ಆಗುತ್ತೆ. ಇದು ಈ ಒಂದು ಹಸಿರು ಮೇವಿನಲ್ಲಿ ಇರುವಂತಹ ಪೌಷ್ಟಿಕಾಂಶ ಏನಿದೆ, ಪ್ರೋಟೀನ್ ಇದೆ, ಬಹಳ ಬೇಗ ಜೀರ್ಣ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು. ನಾವು ಅದಕ್ಕೆ ರೈತರಿಗೆ ಹೇಳ್ತೀವಿ, ಈ ರೀತಿ ಒಂದು 5-6 KG ಮೇವಿನ ಮರಗಳ ಒಂದು ಎಲೆಗಳು ಏನಿದೆ ಅದನ್ನ ನಾವು ಹುಲ್ಲಿನ ಜೊತೆ ಸೇರಿಸಿ ಕೊಟ್ಟಾಗ ತುಂಬಾ ಒಳ್ಳೆಯ ಪರಿಣಾಮವನ್ನು ನಾವು ಕಂಡುಕೊಡ್ತೀವಿ. ಹಾಲು ಉತ್ಪಾದನೆ ಆಗಿರ್ಬೋದು ಅಥವಾ ಕುರಿ ಮತ್ತು ಮೇಕೆಗಳ ಶೀಘ್ರವಾಗಿ ಬೆಳವಣಿಗೆ ಆಗಿರ್ಬೋದು, ಇದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಈ ಒಣಬೇಸಾಯ ಪದ್ಧತಿಗೆ ಈ ಮೇವಿನ ಮರಗಳು ಮತ್ತು ಮೇವಿನ ಬೆಳೆಗಳು ಬಹಳ ಸೂಕ್ತ ಅಂತೀರ? ನಿಜ, ವಿಶೇಷವಾಗಿ ಮೇವಿನ ಮರಗಳಂತೂ ವರದಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಡಿಮೆ ಮಳೆ ಇದ್ದು ಕೂಡ ಕಡಿಮೆ ಗೊಬ್ಬರ ಹಾಕಿದ್ರು ಕೂಡ ಪ್ರಾರಂಭ ದಿನಗಳಲ್ಲಿ ಸ್ವಲ್ಪ ಗಮನಿಸಿದ್ರೆ ಒಂದು 5-6 ನಂತರದಲ್ಲಿ ನಮಗೆ ಯಥೇಚ್ಛವಾಗಿ ಹಸಿರು ಮೇವನ್ನು ಕೊಡುವಂತ ಒಂದು ಶಕ್ತಿ ಇರುವಂತದ್ದು ಈ ಮೇವಿನ ಮರಗಳು. ನಾನು ಅದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಳೆಗಾಲ ಪ್ರಾರಂಭದಲ್ಲಿ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು, ಆಗಲೇ ನಾನು ತಿಳಿಸಿದಂತ ಬೇರೆ ಬೇರೆ ಕೇಂದ್ರಗಳಿರ್ಬೋದು, ಎಲ್ಲಿ ಮೇವಿನ ಬೀಜಗಳು ಸಿಗುತ್ತೆ ಅಥವಾ ಕಡ್ಡಿಗಳು ಸಿಗುತ್ತೆ ಅಂತ ಸಸಿಗಳು ಸಿಗ್ತವೆ ಅಂತನ ತಗೊಂಡು ಹೋಗಿ ದಯವಿಟ್ಟು ನಮ್ಮ ಒಂದು ಜಮೀನಿನಲ್ಲಿ ಮೇವಿನ ಬೆಳೆಗೆ ಆದ್ಯತೆ ಕೊಡಿ. ಅದ್ರ ಮೂಲಕವಾಗಿ ನಮ್ಮ ಪಶು ಆರೋಗ್ಯ ಚೆನ್ನಾಗಿ ಕಾಪಾಡೋದಲ್ಲದೆ ಅದರಿಂದ ಉತ್ತಮವಂತ ಉತ್ಪತ್ತಿಯನ್ನು ಕೂಡ ನಾವು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತಿಳಿಸಲಿಕ್ಕೆ ಬಯಸ್ತೇನೆ. ಅಂದ್ರೆ ಒಟ್ಟಾರೆ ನಮ್ಮ ಸಾಂಪ್ರದಾಯಿಕ ಮರಗಳನ್ನು ಹಾಕಬಹುದು. ಹೌದು, ಈ ಬೇವು, ಹಿಪ್ಪೆ, ಹೊಂಗೆ, ಹೌದು, ಇವುಗಳಲ್ಲೂ ಕೂಡ ಕೆಲವೊಂದು ಇದೆ. ಆದ್ರೆ ಅವುಗಳೆಲ್ಲ ವಿಶೇಷ ಸಂದರ್ಭದಲ್ಲಿ ಯಾವುದೇ ಮೇವು ಸಿಗದೇ ಇದ್ದಾಗ ಅದನ್ನು ಬಳಸಬಹುದು. ಆದ್ರೆ ಇದನ್ನ ನಾವು ಬೆಳೆಸಿ ಉತ್ತಮವಂತ ಪೌಷ್ಟಿಕಾಂಶ ಇರುವಂತ ಮೇವಿನ ಮರಗಳನ್ನು ಬೆಳೆಸಿದ್ದೆ ಆದ್ರೆ ಅಗತ್ಯ ಇರುವಂತ ಪೌಷ್ಟಿಕಾಂಶವನ್ನು ಪೂರೈಸಲಿಕ್ಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಸತ್ಯನಾರಾಯಣ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮೇವಿನ ಬೆಳೆಗಳನ್ನ, ಮೇವಿನ ಮರಗಳನ್ನ ಬೆಳೆಸ್ಕೊಳ್ಳೋದರ ಒಂದು ಪ್ರಾಮುಖ್ಯತೆ ಮತ್ತು ಇವುಗಳನ್ನು ಬಳಸ್ಕೊಳ್ಳೋದ್ರಿಂದ ನಾವು ಯಾವ ರೀತಿ ಅನುಕೂಲಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೇವಿನ ಬೆಳೆಗಳ ಮಹತ್ವ ಕುರಿತು ಡಾಕ್ಟರ್ ಸತ್ಯನಾರಾಯಣ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳುವ ಕೃಷಿ ಮಾಹಿತಿ. ಜೇನು ಕೃಷಿಕರು ಜೇನು ಕುಟುಂಬಗಳ ನಿರ್ವಹಣೆಯನ್ನು ಬಹಳ ಆಸಕ್ತಿಯಿಂದ ಮಾಡಬೇಕಾಗತ್ತೆ. ವಾರಕ್ಕೆ ಒಂದು ಸಾರಿ ಜೇನು ಪೆಟ್ಟಿಗೆಯನ್ನು ವೀಕ್ಷಿಸಬೇಕು. ಏಕೆಂದರೆ ಅದರಲ್ಲಿ ಪರಾಗ, ಮಕರಂದ, ಮೊಟ್ಟೆಗಳು, ರೋಗಪೀಡಿತ ಕುಟುಂಬಗಳನ್ನು ಪತ್ತೆ ಹಚ್ಚಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಜೇನು ಕುಟುಂಬಗಳಿಗೆ ಹಲವಾರು ನೈಸರ್ಗಿಕ ಶತ್ರುಗಳ ಬಾಧೆ ಇರುತ್ತೆ. ಅದರಲ್ಲಿ ಮೇಣದ ಪತಂಗ ಬಹಳ ಮುಖ್ಯವಾದಂಥದ್ದು. ಇದನ್ನು ನಾವು ವರ್ಷವಿಡೀ ಕಾಣಬಹುದು. ಆದರೆ ಜುಲೈನಿಂದ ಅಕ್ಟೋಬರ್ ತಿಂಗಳು ಮತ್ತು ನವಂಬರ್ನಿಂದ ಡಿಸೆಂಬರ್ ತಿಂಗಳು ಅವಧಿಯಲ್ಲಿ ಈ ಒಂದು ಮೇಣದ ಪತಂಗದ ಹಾವಳಿ ಹೆಚ್ಚಾಗಿರುತ್ತೆ. ಖಾಲಿ ಈ ಜೇನುಗೂಡುಗಳು, ಉಪಯೋಗಿಸಲಾದಂಥ ಮೇಣ, ಮೇಣದ ಹಾಳೆ ಮತ್ತು ಜೇನು ನೊಣಗಳಿಂದ ಸಂಗ್ರಹಿಸಿದಂಥ ಪರಾಗವನ್ನು ನಾವು ಸರಿಯಾಗಿ ಸಂಗ್ರಹಿಸದೇ ಇದ್ದರೆ ಮತ್ತು ಅವುಗಳನ್ನು ಗಮನಿಸದೇ ಬಿಟ್ಟರೆ ಮೇಣದ ಪತಂಗ ಮುತ್ಕೊಳ್ಳುವಿಕೆಯಿಂದ ಸಾಕಷ್ಟು ಹಾನಿ ಉಂಟಾಗುತ್ತೆ. ಅನೇಕ ನಿದರ್ಶನಗಳಲ್ಲಿ ಮೇಣದ ಪತಂಗ ಈ ತುಡುವೆ ಜೇನಿನ ಪ್ರಮುಖ ಶತ್ರು ಕೀಟ ಆಗಿರೋದ್ರಿಂದ ಇದು ಸಾಮಾನ್ಯವಾಗಿ ಕುಟುಂಬವನ್ನು ಪರಾರಿಯಾಗೋ ರೀತಿಯಲ್ಲಿ ಮಾಡುತ್ತೆ. ಪ್ರೌಢ ಹೆಣ್ಣು ಪತಂಗ ರಾತ್ರಿ ಹೊತ್ತಿನಲ್ಲಿ ಜೇನುಗೂಡಿನ ಪ್ರವೇಶ ದ್ವಾರ ಅಥವಾ ಗೋಡೆಯಲ್ಲಿರುವಂಥ ಬಿರುಕುಗಳ ಮೂಲಕ ಜೇನುಗೂಡಿಗೆ ಪ್ರವೇಶ ಮಾಡುತ್ತೆ. ನೇರವಾಗಿ ಎರಿಗಳಲ್ಲಿ ಅಥವಾ ಕಿರಿದಾದ ಬಿರುಕುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಹೆಣ್ಣು ಪತಂಗ 300-600 ಮೊಟ್ಟೆಗಳನ್ನು ಗುಂಪಿನಲ್ಲಿ ಇಡುತ್ತೆ. ಹೊಸದಾಗಿ ಮೊಟ್ಟೆ ಒಡೆದಂಥ ಮರಿಹುಳುಗಳು ಜೇನು ಮತ್ತು ಪರಾಗವನ್ನು ತಿಂತವೆ. ಹಾಗೆಯೇ ಪರಾಗ ಶೇಖರಣಾ ಕೋಶಗಳಲ್ಲಿ ಸುರಂಗಗಳನ್ನು ಕೊರೆತವೆ. ಆನಂತರ ಇವು ಬೆಳೆದಂತೆ ಎರಿಯ ಮಧ್ಯನಾಳಕ್ಕೆ ತಮ್ಮ ಸುರಂಗಗಳನ್ನು ವಿಸ್ತರಿಸ್ತವೆ. ಈ ಹಂತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಮರಿಹುಳುಗಳು ಕೆಲಸಗಾರರ ಜೇನುನೊಣಗಳಿಂದ ಸಾಕಷ್ಟು ಸುರಕ್ಷಿತವಾಗಿರ್ತವೆ. ಆನಂತರ ಮರಿಹುಳುಗಳು ಎರಿಗಳಲ್ಲಿ ರೇಷ್ಮೆ ಬಲೆ ಮತ್ತು ಬೇರೆ ಒಂದು ಗುಪ್ಪೆಗಳನ್ನು ಬಿಡ್ತವೆ. ಇದನ್ನು ಗಮನಿಸದೇ ಇದ್ದರೆ ಎರಿಗಳ ಸಂಪೂರ್ಣ ನಾಶ ಸಾಮಾನ್ಯವಾಗಿ 10-15 ದಿನದಲ್ಲಿ ಆಗುತ್ತೆ. ಸಂಗ್ರಹಿಸಿದಂಥ ಪರಾಗ ಮತ್ತು ಜೇನುನೊಣಗಳ ಮೇಣದ ಜೊತೆಗೆ ದೊಡ್ಡ ಮೇಣದ ಪತಂಗದ ಮರಿಹುಳುಗಳು ಆಹಾರದ ಕೊರತೆ ಇರುವಂಥ ಜೇನುನೊಣದ ಸಂಸಾರದ ಕೋಣೆ ಮೇಲೆ ದಾಳಿ ಮಾಡ್ತವೆ. ಉಷ್ಣವಲಯದ ಹವಾಮಾನದಲ್ಲಿ ಮರಿಹುಳುಗಳು ಕೋಶಾವಸ್ಥೆಯನ್ನು ತಲುಪೋದಕ್ಕೆ ಕೇವಲ 18-20 ದಿನಗಳು ಬೇಕಾಗ್ತವೆ. ತಂಪಾದಂಥ ವಾತಾವರಣದಲ್ಲಿ ಈ ಅವಧಿ ಹೆಚ್ಚಾಗಬಹುದು. ದುರ್ಬಲವಾದಂಥ ಈ ಜೇನು ಕುಟುಂಬಗಳು ಸೋಂಕಿಗೆ ಒಳಗಾದಾಗ ಈ ಸುರಂಗಾಕಾರದ ಮಾರ್ಗದ ರೋಗ ಲಕ್ಷಣವನ್ನು ನಾವು ಆಗಾಗ್ಗೆ ಗಮನಿಸಬಹುದು. ಇದರಿಂದ ಪ್ರೌಢ ಕೆಲಸಗಾರ ಮತ್ತು ಗಂಡು ಜೇನುಹುಳುಗಳು ತಮ್ಮ ಕೋಶಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಅವುಗಳ ದೇಹ ಈ ಮೇಣದ ಪತಂಗದ ಮರಿಹುಳುಗಳಿಂದ ನೇಯ್ದಂಥ ರೇಷ್ಮೆ ಎಳೆಗಳಿಂದ ಮುಚ್ಚಲ್ಪಟ್ಟಿರುತ್ತೆ, ಆವರಿಸಲ್ಪಟ್ಟಿರುತ್ತೆ. ಜೇನು ಸಾಕಾಣಿಕೆ ಮತ್ತು ಈ ಜೇನು ನಾವು ಸಂಗ್ರಹಣೆ ಮಾಡುವಂಥ ಮಳಿಗೆನಲ್ಲಿ ಮೇಣದ ಹುಳುಗಳ ಹಾವಳಿನ ತಪ್ಪಿಸೋದಕ್ಕೆ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ದುರ್ಬಲ ಜೇನು ಕುಟುಂಬಗಳನ್ನು ಮೇಣ ಪತಂಗದಿಂದ ರಕ್ಷಿಸೋದಕ್ಕೆ ಎರಡು ಅಥವಾ ಮೂರು ಕುಟುಂಬಗಳನ್ನು ಒಂದುಗೂಡಿಸೋದ್ರ ಮೂಲಕ ಅವುಗಳನ್ನು ಬಲಪಡಿಸಬೇಕು. ಕುಟುಂಬಗಳು ದುರ್ಬಲವಾದಾಗ ಪತಂಗ ಸಾಮಾನ್ಯವಾಗಿ ಮೊಟ್ಟೆಗಳನ್ನು ಇಡೋದಕ್ಕೆ ಜೇನುಗೂಡಿಗೆ ಪ್ರವೇಶ ಮಾಡುತ್ತೆ. ಪ್ರೌಢ ಪತಂಗಗಳ ಪ್ರವೇಶವನ್ನು ತಪ್ಪಿಸೋದಕ್ಕೆ ಈ ದುರ್ಬಲವಾಗಿರುವಂಥ ಕುಟುಂಬದ ಪ್ರವೇಶ ದ್ವಾರವನ್ನು ಕಡಿಮೆ ಮಾಡಬೇಕು. ಜೇನುಗೂಡಿನ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಬೇರೆ ರಂಧ್ರಗಳು ಅಥವಾ ಬಿರುಕುಗಳನ್ನು ಪತ್ತೆ ಮಾಡಿ ತಕ್ಷಣ ಅವುಗಳನ್ನು ಮುಚ್ಚಬೇಕಾಗತ್ತೆ. ತಳಹಲಗೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸೋದು ಬಹಳ ಅವಶ್ಯಕ. ಕಪ್ಪು ಬಣ್ಣದ ಎರಿಗಳನ್ನು ಮತ್ತು ಜೇನು ನೊಣಗಳಿಂದ ಆವರಿಸಿದಂಥ ಎರಿಗಳನ್ನು ತೆಗೆದುಹಾಕಬೇಕಾಗತ್ತೆ. ಹಾನಿಗೆ ಒಳಗಾದಂಥ ಸೋಂಕಿತ ಎರಿಗಳನ್ನು 15-20 ನಿಮಿಷ ಕಾಲ ಸೂರ್ಯನ ಬೆಳಕಿಗೆ ಒಡ್ಡಬೇಕಾಗತ್ತೆ ಮತ್ತು ಅವಶೇಷಗಳನ್ನು ಸುಟ್ಟು ಹೂಳಬೇಕಾಗತ್ತೆ. ಇನ್ನು ನಾವು ಜೇನು ಶೇಖರಣಾ ಕೊಠಡಿಯ ನಿರ್ವಹಣೆಗೆ ಬಂದರೆ ಖಾಲಿ ಎರಿಗಳು ಜೇನು ಪೆಟ್ಟಿಗೆಗಳನ್ನು ಗಾಳಿ ನುಸುಳಿದಂಥ ಕೋಣೆಯಲ್ಲಿ ಶೇಖರಣೆ ಮಾಡಿ ಗಂಧಕದ ಪುಡಿ ಅಥವಾ ಇಥಿಲಿನ್ ಬ್ರೋಮೈಡು ಅಥವಾ ಪ್ಯಾರಾ ಡೈಕ್ಲೋರೋ ಬೆಂಜಿನ್ ರಾಸಾಯನಿಕಗಳನ್ನು ಪೆಟ್ಟಿಗೆಗಳ ನಡುವೆ ಇಡೋದರಿಂದ ಕೀಟದ ಬಾಧೆ ಹರಡದಂತೆ ನಾವು ತಡೆಯಬಹುದು. ಖಾಲಿ ಎರಿಗಳನ್ನು ಕಡಿಮೆ ತಾಪಮಾನದಲ್ಲಿ ಅಂದರೆ 10°C ವರೆಗಿನ ಉಷ್ಣಾಂಶದಲ್ಲಿ ನಾವು ಶಾಶ್ವತವಾಗಿ ಶೇಖರಣೆ ಮಾಡಬಹುದು ಅಥವಾ ಈ ಒಂದು ತಾಪಮಾನದಲ್ಲಿ 5 ಗಂಟೆ ಕಾಲ ನಾವು ಶೇಖರಿಸಿ ಇಡಬಹುದು. ಕಡಿಮೆ ತಾಪಮಾನದಲ್ಲಿ ಈ ಜೇನುಹುಳುಗಳ ಮೇಣದ ಪತಂಗದ ಎಲ್ಲ ಹಂತಗಳು ನಾಶವಾಗ್ತವೆ. ಅಸಿಟಿಕ್ ಆಮ್ಲ ಅಥವಾ ವಿನೆಗಾರ್ನಿಂದ ಈ ಜೇನು ಸಾಕಾಣಿಕಾ ಸಲಕರಣೆಗಳನ್ನು ಶುಚಿಗೊಳಿಸೋದ್ರಿಂದ ಈ ದೊಡ್ಡ ಮೇಣ ಪತಂಗದ ಸೋಂಕನ್ನು ನಾವು ತಡೆಗಟ್ಟಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಹೀಗಿದೆ. ರೈತ ಬಾಂಧವರೇ, ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 29,000 ರೂಪಾಯಿ, ಅರೇಬಿಕಾ ಚೆರಿ 15,600 ರೂಪಾಯಿಯಿಂದ 17,400 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 23,000 ರೂಪಾಯಿ, ರೋಬಸ್ಟ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವಿದೆ. ನಂತರ ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ವಿರಾಜಪೇಟೆಯ ಕೋಟೆಕೊಪ್ಪ ನಿವಾಸಿ ವಿಲ್ಫ್ರೆಡ್ ಡಿಸೋಜಾ ಅವರ ಪತ್ನಿ ಆರೋಗ್ಯಮ್ಮ ಫ್ರಾನ್ಸಿಸ್ ಅವರು ಇಂದು ಬೆಳಿಗ್ಗೆ ನಿಧನರಾದರು. 59 ವರ್ಷ ಪ್ರಾಯದ ಆರೋಗ್ಯಮ್ಮ ಫ್ರಾನ್ಸಿಸ್ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 10:30 ವಿರಾಜಪೇಟೆಯ ಸಂತ ಅನ್ನಮ್ಮ ದೇವಾಲಯದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪರಿಶಿಷ್ಟ ಜಾತಿಲಿ ಒಳ ಮೀಸಲಾತಿ ವರ್ಗೀಕರಣ ಬಗೆಯಲ್ಲಿ ಮೇ 5 ಅಂದರೆ ನಾಳೆಯಿಂದ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಸಮೀಕ್ಷೆ ಗಣತಿದಾರರಿಗೆ, ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರ ಪೇಟೆನ ಸಂತ ಜೋಸೆಫರ ಶಾಲಾ ಸಭಾಬಾಡಿಲಿ ನಡೆದು ಮಡಿಕೇರಿ ತಾಲೂಕಿಗೆ ಸಂಬಂಧಪಟ್ಟಂಗೆ ನಡೆದ ತರಬೇತಿಲಿ 170 ಶಿಕ್ಷಕರು ಹಾಜರಿದ್ದು ಮಾಹಿತಿನ ಪಡೆದೋ. ಈ ಹೊತ್ತುಲಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ಶೇಖರ್ ಅವು ಸೇರಿದಂಗೆ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ರಂಗಧಾಮಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜು ಸೋಮರಪೇಟೆ ತಾಲೂಕು ಬಸವನಹಳ್ಳಿ, ಇಲ್ಲಿ ಕಂಪ್ಯೂಟರ್ ಅತಿಥಿ ಉಪನ್ಯಾಸಕರ ಚಾಕ್ರಿಗೆ ಅರ್ಜಿ ಕರೆದೊಳೋ ವಿದ್ಯಾರ್ಹತೆ MCA BE ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲರೆ MSc ಇನ್ ಕಂಪ್ಯೂಟರ್ ಸೈನ್ಸ್. ಅರ್ಜಿ ಸಲ್ಲಿಸಿಕೆ ಇದೇ ತಿಂಗಳ ತಾರೀಕು 6/5/2025 15/5/2025 ಆಖಿರಿ ದಿನ ಆಗುಟ್ಟು. ಜಾಸ್ತಿ ಮಾಹಿತಿಗೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜ್ ಬಸವನಹಳ್ಳಿ ಇಲ್ಲಿಂದ ಕೇಳಿ ತಿಳ್ಕನಕೃತ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿಯೋಳು. ಕೊಡಗು ಜಿಲ್ಲೆನ ಮದೆನಾಡಿನ ಯುವ ಯೋಗ ಪ್ರತಿಭೆ ಸಿಂಚನ ಯೋಗಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ಈಗೂಡೆ ಅಮೃತಸರಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಇನಾಮ್ ಪತ್ರ ಸಿಕ್ಕಿಟ್ಟು ತಾ ಗೊತ್ತಾಗುಟ್ಟು. ಮಡಿಕೇರಿ ಜನರಲ್ KS ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆ ಗೌಡ ಪ್ರೀಮಿಯರ್ ಲೀಗ್ Season 3 ಕ್ರಿಕೆಟ್ ಹಬ್ಬದ ಕಡೆಯ ಪೈಪೋಟಿಲಿ ಪ್ಲಾಂಟಸ್ ಕ್ಲಬ್ ಬೆಳಗೇರಿ ಶುರುವಿನ ಸ್ಥಾನ ಹಂಗೆ ಟೀಮ್ ಎಲೈಟ್ ಕ್ಲಬ್ 2ನೇ ಇನಾಮನ ಪಡೆದುಟು ತ ಗೊತ್ತಾಗುಟ್ಟು. ಹಂಗೆ ಮಹಿಳಾ ಕ್ರಿಕೆಟ್ ಆಟಲಿ ಶುರುವಿನ ಸ್ಥಾನ ಎಲೈಟ್ ಕ್ರಿಕೆಟ್ ಕ್ಲಬ್ ವಿನ್ನರ್ಸ್ ಮತ್ತೆ 2ನೇ ಸ್ಥಾನನ ಈಗಲ್ ರೈಡರ್ಸ್ 2ನೇ ಸ್ಥಾನ ಪಡೆದೊಳೋ. ಹಂಗೆ ಕ್ರೀಡಾಕೂಟದ ಆಖಿರಿ ಜಂಬರಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವು ಚಾಲನೆ ಕೊಟ್ಟು. ಕರ್ನಾಟಕ ಸರ್ಕಾರ ಯುವನಿಧಿ ಯೋಜನೆ ಅಡಿಲಿ ನೋಂದಣಿಯಾಗಿದ್ದ ಅರ್ಹ ಫಲಾನುಭವಿಗಳಿಗೆ 2024 ನೇರ ಆಗಿ ನಗದು ವರ್ಗಾವಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ May 1-May 20 ಯುವ ನಿಧಿ ಸ್ವಯಂ ಘೋಷಣೆ ಪತ್ರ ಸಲ್ಲಿಸಿಕೆ ಅವಕಾಶ ಉಂಟು. ಈ ಅಭ್ಯರ್ಥಿಗಳ ಇದರ ಸೌಲಭ್ಯನ ಪಡೆಯಕ್ಕೆ ತಾನು ನಿರುದ್ಯೋಗಿ ವ್ಯಾಸಂಗ ಮಾಡ್ತಾ ಇಲ್ಲೇ, ಹಂಗೆ ಸ್ವಯಂ ಉದ್ಯೋಗಿ ಕೂಡ ಅಲ್ಲ. ಸ್ವಯಂ ಘೋಷಣೆ ಮಾಡೋಕ್ಕೂ ಸ್ವಯಂ ಘೋಷಣೆ ಸಲ್ಲಿಸಿಗೆ ಸಿಂಧು ಪೋರ್ಟಲ್ ಅಲ್ಲರೆ ಹತ್ರದ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ನೀಡಕ್ಕೆ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮಡಿಕೇರಿ ಇವರಿಂದ ಕೇಳಿ ತಿಳ್ಕನಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿ ಮಂಜುನಾಥ್ ಅವು ತಿಳಿಸಿಯೋಳು. ಹುದಿಕೆಯಲ್ಲಿ ನಡೆಯುತ್ತಿದ್ದ 23ನೇ ಕೊಡವ ಕ್ರಿಕೆಟ್ ಪೈಪೋಟಿಲಿ ಇಂದು ನಡೆದ ಆಟಲಿ ಚೋಡುಮಡ, ಇಟ್ಟೀರ, ಅಲ್ಲಪಂಡ, ಮುಕ್ಕಟ್ಟಿರ, ಕುಂಬಲದಾಲ್, ಅಲೆಮಡ, ಅಲ್ಲಂಗಡ, ಕಳ್ಕಂಡ ಕುಟುಂಬದವು ಗೆದ್ದಳು. ಹಂಗೆ ಮಹಿಳಾ ಕ್ರಿಕೆಟ್ ಪೈಪೋಟಿಲಿ ನಾಗಂಡ, ಪಾಸುರ, ಕುಂಡ್ರಂಡ, ಮೂಕಳೆರ, ಕೊಟ್ರಮಡ ಕುಟುಂಬದವು ಗೆದ್ದಳತ್ತ ಗೊತ್ತಾಗುಟ್ಟು. ಸೋಮರಪೇಟೆ 66/33 kV ವಿದ್ಯುತ್ ಕೇಂದ್ರಲಿ ರಿಪೇರಿ ಕೆಲಸ ಇರದರಿಂದ ಈ ಕೇಂದ್ರದ ಹೊರಹೋವ F2 ಶಾಂತಲ್ಲಿ ಫೀಡರ್ ಮಾರ್ಗಲಿ May 5 ಅಂದರೆ ನಾಳೆ ಹೊತ್ತಾರೆ 10 ಹಿಂಬತ್ತು 4 ಮುಟ್ಟ ತಲ್ತಾರೆ ಶೆಟ್ಟಲ್ಲಿ, ಕಿರಗಂದೂರು, ತಾಕೇರಿ, ಗಿಜಗನಮನೆ, ತೋಳೂರು ಶೆಟ್ಟಲ್ಲಿ, ಕೂತಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನಗರಲ್ಲಿ, ಹೆಗ್ಗಡಮನೆ, ಹರಗ, ಕುಂಬರಗಡಿಗೆ, ಹೆಮನಗದ್ದೆ, ಶಾಂತಲ್ಲಿ, ಬೆಟ್ಟದಲ್ಲಿ, ಬೀದಲ್ಲಿ, ಕುಂದಲ್ಲಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಹಣಾಧಿಕಾರಿ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾಸಭೆ ಮಾನ್ಯ ಸಂಸದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ May 8 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದಿದೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಮಡಿಕೇರಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆಂಟಿ ಮೈಕ್ರೋಬಯಲ್ ರೆಸಿಸ್ಟೆನ್ಸ್ ವಿಷಯದ ಬಗೆಯಲ್ಲಿ May 14-16 ಮುಟ್ಟ 3 ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿನ ಕಚೇರಿಲಿ ಆಯೋಜನೆ ಮಾಡಿಯೋಳು. ಲೋಕಸೇವಾ ಆಯೋಗದ ಐಎಎಸ್ ಮತ್ತು ಐಪಿಎಸ್ ಪರೀಕ್ಷೆಗಳನ್ನ ಸುಲಭ ಆಗಿ ಎದುರಿಸಿಕೆ ಅನುಕೂಲ ಆಕೆ ಬೆಂಗಳೂರಿನ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ವಾಸವಿ ಅಕಾಡೆಮಿ ಹಂಗೆ ಬಡ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಏಳನೇ ಬ್ಯಾಚಿನ ಪುಕ್ಸಟೆ ಆಗಿ ತರಬೇತಿ ಕಾರ್ಯಾಗಾರನ ಆಯೋಜನೆ ಮಾಡಿರೋತ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ನಿರ್ದೇಶಕ ಬಿಆರ್ ನಾಗೇಂದ್ರ ಪ್ರಸಾದ್ ಅವು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 2950221 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ದಕ್ಷಿಣ ಕೊಡಗಿನ ವಾಣಿಜ್ಯ ಶ್ರೇಣಿಯ ರಾಜಧಾನಿಯಾದ ವಿರಾಜಪೇಟೆಯಲ್ಲಿ ನಿಮ್ಮ ಭವನ ನಿರ್ಮಾಣದ ಕನಸುಗಳಿಗನುಸಾರ ಹೆಜ್ಜೆ ಇಡಲು ನೂತನವಾಗಿ ಶುಭಾರಂಭಗೊಂಡಿದೆ ಮಿಡಾಸ್ ಗ್ಲಾಸ್ ಅಂಡ್ ಪ್ಲೈವುಡ್ಸ್, ಪೊಲೀಸ್ ಸ್ಟೇಷನ್ ಮುಂಭಾಗ, ಮಲಬಾರ್ ರಸ್ತೆ, ವಿರಾಜಪೇಟೆ. ಗುಣಮಟ್ಟದ ಗ್ಲಾಸ್, ಪ್ಲೈವುಡ್, ಮೈಕಾ, ಮಲ್ಟಿವುಡ್ಸ್, ಕಿಚನ್ ಎಕ್ಸೆಸರೀಸ್ಗಳಲ್ಲದೆ ಗ್ಲಾಸ್ ಡಿಸೈನಿಂಗ್ ಮಾಡಿಕೊಡಲಾಗುವುದು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಡೀ, ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದ್ ದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿಯವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ. ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300018. ಪ್ರತಿ ವರ್ಷ ಶೇಕಡಾ 100% ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿರುವ ಗೋಣಿಕೊಪ್ಪಲುವಿನ ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26 ಸಾಲಿಗೆ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದ್ದು, ನುರಿತ ಉಪನ್ಯಾಸಕ ವರ್ಗ, ಆಧುನಿಕ ವಿಜ್ಞಾನ ಪ್ರಯೋಗಾಲಯ, ಗಣಕೀಕೃತ ಗ್ರಂಥಾಲಯ, ಗಣಕ ವಿಜ್ಞಾನ ಪ್ರಯೋಗಾಲಯ, ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣ, ಆಟದ ಮೈದಾನ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಎನ್ಸಿಸಿ, ಎನ್ಎಸ್ಎಸ್, ಸಿಇಟಿ, ನೀಟ್ ತರಬೇತಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಕಾಲೇಜು ಬಸ್, ಪ್ಲಾನಿಟೋರಿಯಂ, ಸ್ಕೈವಿಷನ್ ಸೌಲಭ್ಯಗಳಿದ್ದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯವಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 0827427926294800209733. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಅರಮೇರಿಯ SMS ಸ್ಕೂಲ್ ಕಳಿಪುರಂಬಲ್ಲಿ ಬಾಳೆಕುಟ್ಟಿರ ಒಕ್ಕಡ ಆದ ನೆಲೆ ನಡತನ ನಾಲ್ಕನೇ ಕಾಲತ್ರ ಕೊಡವ ಒಕ್ಕಡೊಕ್ಕಡ ಕೇರುಬಲಿನ ಮೇಲೆ ಕಾವಾಡಿರ ಮಾಚಿಮಂಡ ಒಕ್ಕಕಾರ ಗದಿತ್ತು ಚಾಂಪಿಯನ್ಸ್ ಪಟ್ಟ ಪಡೆದಿತ್ತು. ಅಜ್ಜಮಡ ಒಕ್ಕಕಾರ ದಂಡನೆಯ ನಮನ ಪಡೆದ ತೆಂಗಿ ಮುಂದನೇ ಚೇಕ್ ಪೋಂಡ ನಾಲ್ನೇ ಸ್ಥಾನ ಚಂಗುಲಂಡ ಒಕ್ಕಕಾರ ಪಡೆದಿತ್ತು. ಪೊಮ್ಮಕ್ಕಡ ವಿಭಾಗತ್ತು ಕಾಂಡಂಡ ಒಕ್ಕಕಾರ ಆದ್ಯ ಪುದಿಯೊಕ್ಕಡ ದಂಡನೆ ಐಚೆಟ್ಟಿರ ಮುಂದನೆ ಕೊಚ್ಚರ ಒಕ್ಕಕಾರ ನಾಲ್ನೇ ಸ್ಥಾನ ಪಡೆದಿತ್ತು. ಅಲ್ಲಿಂದ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಬಿಂದು ಆಯ್ತು ಬಂದಿ ತಕ್ಕಬರ್ದ ಮಂಡ್ಯಪಂಡ ಸುಜಾ ಕುಶಾಲಪ್ಪ ಅವು ಕಳಿಂಜ ಆರೋಗ್ಯ ಮಾನಸಿಕ ನೆಮ್ಮದಿ ಕೊಟ್ಟು ಅನುಗುಂಡು ಅದನ್ನು ಉಳಿತಿತ್ತು ಬೊಳಿತಿತ್ತು ಬೌಸರ ಪೀಳಿಗೆಗೆ ಕೊಡ್ಕೊಂಡು ಒಂದು ಅಣ್ಣಚಿ. ಅರಮೇರಿ ಕಳಂಚೇರಿ ಮಠತ್ರ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ವಿಧಾನಸಭಾ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಅಖಿಲ ಕೊಡವ ಸಮಾಜತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯ ಕೂಡನಕ್ಕೆ ಕನಪಟ್ಟವು ಹಾಜರಿಂಜತ್. ಸೋಮರಪೇಟೆ ವಿದ್ಯುತ್ ವಿತರಣಾ ಕೇಂದ್ರ ತಂಜ ಪಾಂಜಿಬಪ್ಪ ಶಾಂತಳ್ಳಿ ಫೀಡರ್ಲ್ ಅವಶ್ಯರಿ ಪಣಿಯುಳ್ಳನಗೊಂಡು ನಾಳೆ ಪೊಲಕ 10 ಗಂಟೆಂಜ ಒಪ್ಪತ್ತು 4 ಗಂಟೆಗೆ ತನೇ ಕರೆಂಟ್ ಇಪ್ಪಳೆ ಅನಗೊಂಡು ಯಡೂರು, ತಲ್ತಾರೆ, ಶೆಟ್ಟಳ್ಳಿ, ಕೆರಗೊಂದೂರು, ತಾಕೇರಿ, ಗೀಜಗನಮನೆ, ತಳ್ಳೂರು ಶೆಟ್ಟಳ್ಳಿ, ಕೂತಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನಗರಹಳ್ಳಿ, ಹೇಮನಗದ್ದೆ, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗ್ಗಡಮನೆ, ಹರಗ, ಕುಂಬಾರಗಡಿಗೆ ಪಿಂಜ ಸುತ್ತಮುತ್ತ ಜಾಗದ ಕರೆಂಟ್ ಇಪ್ಪಳೆ ಸಾರ್ವಜನಿಕಂಗ ಸಹಕರಿಸೋಡಾನಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಣಿತ್. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸಭೆ ಮಾನ್ಯ ಸಂಸದ ಯದುವೀರ್ ಕೃಷ್ಣ